ಸಂಶಯ ಬೇಡ, ಎಲ್ಲಿ ಭಕ್ತರು ಕರೆದರಲ್ಲೇ ಒದಗುವನು, ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಕ್ತರು ಕರೆದರಲ್ಲೇ ಒದಗುವನು. ತರಳ ಪ್ರಹ್ಲಾದ ಶ್ರೀ ಹರಿವಿಶ್ವಮಯನೆಂದು ಬರೆದೋದಲವನ ಪಿತಾ ಕೋಪದಿಂದ, ತರಳ ಪ್ರಹ್ಲಾದ ಶ್ರೀ ಹರಿವಿಶ್ವಮಯನೆಂದು ಬರೆದೋದಲವನ ಪಿತಾ ಕೋಪದಿಂದ, ಸ್ಥಿರವಾದಡಿ ಕಂಬದೊಳು ತೋರೆನಲು ಭರದಿ ಬರಲದಕ್ಕೆ ವೈಕುಂಠ ನೆರೆ ಮನೆಯೇ, ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಕ್ತರು ಕರೆದರಲ್ಲೇ ಒದಗುವನು. ಪಾಪಕರ್ಮವ ಮಾಡಿದ ಅಜಾಮಿಳನ ಯಮಭಟರು ಕೋಪದಿಂದೆಳೆಯುತ್ತಿರೆ ಭೀತಿಯಿಂದ, ಪಾಪಕರ್ಮವ ಮಾಡಿದ ಅಜಾಮಿಳನ ಯಮಭಟರು ಕೋಪದಿಂದೆಳೆಯುತ್ತಿರೆ ಭೀತಿಯಿಂದ, ತಾ ಪುತ್ರನನು ಕರೆಯೇ ಕೇಳಿ ರಕ್ಷಿಸೇ, ಶ್ವೇತ ದ್ವೀಪ ವೀಧರೆಗೆ ಅತಿ ಸಮೀಪದಲ್ಲಿ ಹುದೆ, ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಕ್ತರು ಕರೆದರಲ್ಲೇ ಒದಗುವನು. ಕರಿರಾಜನನು ನೆಗಳು ನುಂಗುತ್ತಿರೆ ಭಯದಿಂದ, ಮೊರೆ ಇಡಲು ಕೇಳಿ ಅತಿ ತ್ವರಿತದಿಂದ, ಕರಿರಾಜನನು ನೆಗಳು ನುಂಗುತ್ತಿರೆ ಭಯದಿಂದ, ಮೊರೆ ಇಡಲು ಕೇಳಿ ಅತಿ ತ್ವರಿತದಿಂದ, ಕರುಣದಲ್ಲಿ ಬಂಧನವ ಬಿಡಿಸಲಾ ಗಜರಾಜ, ಇರುವ ಸರಸಿಗೆ ಅನಂತಾಸನವು ಮುಮ್ಮನೆಯೇ, ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಕ್ತರು ಕರೆದರಲ್ಲೇ ಒದಗುವನು. ಕುರುಪತಿಯು ದ್ರೌಪದಿಯ ಸೀರೆಯನ್ನು ಸೆಳೆಯುತ್ತೀರೆ ತರುಣಿ ಹಾ ಕೃಷ್ಣ ಎಂದೊದರೆ ಕೇಳಿ, ಕುರುಪತಿಯು ದ್ರೌಪದಿಯ ಸೀರೆಯನ್ನು ಸೆಳೆಯುತ್ತೀರೆ ತರುಣಿ ಹಾ ಕೃಷ್ಣ ಎಂದೊದರೆ ಕೇಳಿ, ಭರದಿಂದ ಅಕ್ಷಯಾಂಬರವಿತ್ತ ಹಸ್ತಿನಾಪುರಿಗೂ ದ್ವಾರಾವತಿಗೂ ಕೂಗಳತೆಯೇ, ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಕ್ತರು ಕರೆದರಲ್ಲೇ ಒದಗುವನು. ಮಹತ್ತುಗಳಲ್ಲಿ ಪರಿಪೂರ್ಣನೆಂದೆನಿಸಿ ಗಣನೆಯಿಲ್ಲದ ಮಹಾಮಹಿಮನೆ ನೀಪ, ಅಣುಮಹತ್ತುಗಳಲ್ಲಿ ಪರಿಪೂರ್ಣನೆಂದೆನಿಸಿ ಗಣನೆಯಿಲ್ಲದ ಮಹಾಮಹಿಮನೆ ನೀಪ, ಘನಕೃಪಾ ನಿಧಿ ನಮ್ಮ ಪುರಂದರ ವಿಠಲನ ನೆನೆದವರ ಮನದಲ್ಲೇ ಇಹನೆಂಬ ಬಿರುದಿರಲು, ಘನಕೃಪಾ ನಿಧಿ ನಮ್ಮ ಪುರಂದರ ವಿಠಲನ ನೆನೆದವರ ಮನದಲ್ಲೇ ಇಹನೆಂಬ ಬಿರುದಿರಲು, ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಕ್ತರು ಕರೆದರಲ್ಲೇ ಒದಗುವನು, ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಕ್ತರು ಕರೆದರಲ್ಲೇ ಒದಗುವನು, ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಕ್ತರು ಕರೆದರಲ್ಲೇ ಒದಗುವನು.